ಪುನರಪಿ ಜನನಿ ಜಠರೇ ಶಯನ ಪುನರಪಿ ಜನನ ಪುನರಪಿ ಮರಣ ಪುನರಪಿ ಜನನ ಪುನರಪಿ ಮರಣ ಪುನರಪಿ ಜನನಿ ಜಠರೇ ಶಯನ ಪುನರಪಿ ಜನನಿ ಇಹ ಸಂಸಾರೆ ಬಹು ದುಸ್ತಾರೆ ಇಹ ಸಂಸಾರೆ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಸಾರದ ಹೊಡೆತಗಳು ನೋವುಗಳು ಆಘಾತಗಳು ಹೊಗಳಿಕೆ ತೆಗಳಿಕೆ ನಿಂದ ಅವಮಾನಗಳು ಇವುಗಳಲ್ಲಿ ನಾವೆಲ್ಲರೂ ಆಲ್ ಹ್ಯಾವ್ ಟು ಗೋ ಥ್ರೂ ಆಸ್ ಪರ್ ದೇರ್ ಪ್ರಾರಬ್ಧ ಅವರ ಪ್ರಾರಬ್ಧಕ್ಕೆ ತಕ್ಕಂತೆ ಅವರು ಕಷ್ಟ ಅನುಭವಿಸ್ತಾರೆ ಅದು ಸಹಜ ಇಂಥ ಕಷ್ಟಗಳನ್ನು ಎಷ್ಟೋ ಜನ್ಮದಲ್ಲಿ ಎಷ್ಟು ಅನುಭವಿಸಿದ್ದೇವೋ ಗೊತ್ತಿಲ್ಲ ಈ ಜನ್ಮದಲ್ಲೂ ಅನುಭವಿಸ್ತೀವಿ ಬಟ್ ದಟ್ ಈಸ್ ನಾಟ್ ಟು ಬಿ ಕ್ಯಾಲ್ಕುಲೇಟೆಡ್ ಇಟ್ ಆಲ್ ಅಕೌಂಟಿಗೆ ತೊಗೊಬಾರ್ದು ಅವನ್ನ ಅದು ಆಡಿಟಿ ಸಿಗೋದಿಲ್ಲ ಅದು ನಾನು ಹೇಳ್ತೀನಿ ಕೇಳಿ ಅದು ಆಡಿಟಿ ಸಿಗೋದಿಲ್ಲ ಅದು ತಗೋಬಾರ್ದು ಅದನ್ನು ಏ ಆಳ್ತ ಮಾನ ಅಪಮಾನ ಹೊಗಳಿಕೆ ತೆಗಳಿಕೆ ಇರ್ತಾವಿಲ್ಲ ಬಟ್ ಒಂದು ಪರ್ಟಿಕ್ಯುಲರ್ ಅಂತಃಕರಣ ಅಂತ ಏನದಲ್ಲ ಅದು ರಿಫೈನ್ ಆಗ್ತಾ ಇರ್ತದೆ ನಮಗೆ ಯಾರಿಗೂ ಗೊತ್ತಿಲ್ಲ ನಮಗೆ ಔಟರ್ ಮೈಂಡ್ನೊಳಗೆ ಏನು ಮಾನ ಅವಮಾನ ಆಗ್ತದೆ ಸುಖ ದುಃಖ ಆಗ್ತದೆ ಅವಷ್ಟ ನಮಗೆ ಗೊತ್ತಾಗ್ತವೆ ಆದರೆ ಅದರ ಅಂತಃಕರಣದ ಒಳಗೆ ಅದರ ಫಲ ಅದರ ಪರಿಣಾಮದಿಂದ ಏನು ಫೈನ್ನೆಸ್ ಬರ್ತಿರ್ತದೆ ಐ ಡೋಂಟ್ ನೋ ವೆದರ್ ದಟ್ ವರ್ಡ್ ಈಸ್ ದೇರ್ ಇನ್ ಇಂಗ್ಲೀಷ್ ಫೈನ್ನೆಸ್ ಅಂತದ ಏನು ಹುಡುಕ್ರಿ ಹುಡುಕ್ರಿ ನಾ ಹೇಳಿದ ಶಬ್ದ ಸೂಪರ್ ಫೈನ್ ಅಂತ ಹೇಳಿದ್ನ್ಯಾ ನಾ ಫೈನ್ನೆಸ್ ಅಂತ ಹೇಳಿದೆ ನಾನು ಅದಕ್ಕೆ ಕೈಂಡ್ನೆಸ್ ತಲೆ ತೊಗೊಂಡ ನಾ ಫೈನ್ನೆಸ್ ಅಂತ ಹೇಳಿದೆ ನಾನು ಹಿಂಗೆ ಅದು ಹುಡುಕಿ ತೆಗಿ ಇಲ್ಲ ಅಂದ್ರೆ ಡಿಕ್ಷನರಿ ಸೇರಿಸ್ಕೊಡ್ರಿ ಒಂದು ಶಬ್ದ ಇಸ್ ದ ಏನ್ ಮೀನಿಂಗ್ ಉತ್ಕೃಷ್ಟತೆ ಫೈನ್ನೆಸ್ ನಿರ್ಮಲತೆ ಗುಡ್ ವೆರಿ ಗುಡ್ ಏನಾಗ್ತಿರ್ತದೆ ನಮ್ಮ ಅಂತಃಕರಣ ಹೊರಗೆ ಹೊಗಳಿಕೆ ತೆಗಳಿಕೆ ಆಡಿಟ್ ರಹಿತವಾಗಿದ್ದರೂ ಕೂಡ ನಮ್ಮ ಒಳಗಿನ ಅಂತಃಕರಣ ಮಾತ್ರ ಅವಗೆಲ್ಲವುಗಳ ಮಧ್ಯದಲ್ಲಿ ಸೂಪರ್ ಫೈನ್ ಆಗ್ತದೆ ನಿರ್ವೇದ ಮಾಯಾತೆ ಅವನ ಹೃದಯಾಂತರದಿಂದ ಬರ್ತದೆ ಸಾಕಪ್ಪ ಸಾಕಪ್ಪೋ ಸಾಕು ಎಷ್ಟು ದಿವಸ ಅಂತ ಎಷ್ಟು ಜನ್ಮ ಅಂತ ನಾನು ಹೀಗೆ ಹಂದಿಯಂತೆ ಕೆಸರಿನಲ್ಲಿ ಜೀವನ ಮಾಡಬೇಕು ಇದನ್ನು ಪಾರಾಗಲಿಕ್ಕೆ ದಾರಿ ಇದೆಯಾ ಹೀಗಾಗಿ ಅವನೇನು ಮಾಡ್ತಾನೆ ಇಹ ಸಂಸಾರೆ ಬಹು ದುಸ್ಸಾರೆ ಸಾಕು ಈ ಮುರಾರಿ ಕೃಪಯಾ ಪಾರೆ ಪಾಹಿ ಮುರಾರಿ ಕೃಪೆಯಿಟ್ಟು ನನ್ನ ಮೇಲೆ ಕರುಣೆಯನ್ನು ತೋರಿಸು ಮತ್ತು ನನಗಿಲ್ಲಿಂದ ಮುಕ್ತಿಯನ್ನು ಕೊಡು ನಾವೆಲ್ಲ ಹಿಂಗೆ ಒಂದು ದಿವಸ ಪ್ರಾರ್ಥನೆ ಮಾಡಿದವರ ಒಂದು ದಿವಸ ಅಲ್ಲ ಪ್ರತಿಯೊಂದು ಜನ್ಮದೊಳಗೂ ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿಯೊಂದು ಜನ್ಮದೊಳಗೂ ಪ್ರಾರ್ಥನೆ ಮಾಡಿದ್ವಿ ಪ್ರಾರ್ಥನೆ ಮಾಡಿದ್ರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿಲ್ಲ ಯಾಕೆ ಅಂತಂದರೆ ಪ್ರಾರ್ಥನೆ ಮಾಡಿದ ಮೇಲೆ ನಮಗೆ ಈಶ್ವರ ಅನುಗ್ರಹ ಒಂದು ಹೆಜ್ಜೆ ಕೂಡ ಆಗಿಲ್ಲ ಯಾಕೆ ಅಂತಂದರೆ ನಾವು ಪ್ರಾರ್ಥನಾ ಗರ್ಭದೊಳಗೆ ಇದ್ದಾಗ ಮಾಡಿದ್ವಿ ಗರ್ಭದ ಹೊರಗೆ ಬಂದ್ಕೂ ಮರ್ತುಬಿಟ್ವಿ ನಾವು ಮರ್ತದ್ದಕ್ಕೆ ಅವನು ಮರ್ತುಬಿಟ್ಟ ಏನು ತನ್ನ ಪಾಡಿ ತಾನು ಇದ್ದಾನ ತನ್ನ ಪ್ರಾರ್ಧ ಅನುಭವಿಸ್ಕೊಂಡು ಇರಲಿ ಬಿಡು ಅಂತ ಕೈಬಿಟ್ಟು ಅಷ್ಟೇ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ ಈಶ್ವರ ನಮ್ಮ ಕೈ ಬಿಟ್ಟಾನೆ ನಾವೇನು ಜೀವನ ಮಾಡಿರ್ತೀವಿ, ನಮ್ಮ ಪ್ರಾರ್ಧವಶ ಜೀವನ ಮಾಡಿರ್ತೀವಿ ಅಷ್ಟೇ. ಈಶ್ವರ ನಮ್ಮ ಕೈ ಅವತ್ತೇ ಬಿಟ್ಟರು, ಯಾವತ್ತ ನಾವು ಅವನು ಬಿಟ್ಟಿವೋ ಅವಾಗ ಅಥವಾ ಅವನು ನಮ್ಮನ್ನು ಬಿಟ್ಟು. ಕೃಪಯಾ ಪಾರೇ ಪಾಹಿ ಮುರಾರಿ, ಹೇ ಕೃಷ್ಣ ನನ್ನನ್ನು ಉದ್ಧಾರ ಮಾಡು, ಈ ನೋವಿನಿಂದ ಈ ಆಘಾತಗಳಿಂದ ನನಗೆ ಪಾರು ಮಾಡು ಅಂಥೇಳಿ ನಾವು ಪ್ರಾರ್ಥನಾ ಮಾಡ್ತೀವಿ. ಪ್ರಾರ್ಥನಾ ಮಾಡಿದ ಮೇಲೆ ಮುಂದುವರಿಸ್ತಾರೆ, ಆಯಿತು ನಿನ್ನ ಪ್ರಾರ್ಥನೆ ಅವನಿಗೆ ಕೇಳಿಸ್ತು, ಆ ಮಾರ್ಗವನ್ನು ತೋರಿಸ್ತಾನೆ. ಎಂಥ ಮಾರ್ಗ ಅದು? ಅದು ಎಂಥ ಮಾರ್ಗ? ಮಹಾನ್ ಮಹಾನ್ ಯೋಗಿಗಳು ಹಾಕಿಕೊಟ್ಟಂತಹ ಮಾರ್ಗ. ಯೋಗಿಗಳು ಅಂದರೆ ಜ್ಞಾನಿಗಳು. ನಮಗಿಂತ ನಮ್ಮೆಲ್ಲರಿಗಿಂತ ಜ್ಞಾನ ಭಂಡಾರವನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡು ಅದನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಹಂಚುತ್ತಾ ಇದ್ದಂತಹ ಮಹಾನ್ ಯೋಗಿಗಳು. ಯೋಗಾಸನ ಕಲಿಸೋರು ಅಂತ ಇಂಟರ್ಪ್ರಿಟೇಷನ್ ಮಾಡ್ಕೋಬೇಡ್ರಿ, ಯೋಗಾಸನ ಕಲಿಸೋರು ಅಷ್ಟೇ ಯೋಗಿಗಳಲ್ಲ. ಅವರು ಯೋಗಿಗಳಿದ್ದರೂ ಇರಬಹುದು, ನಾವು ಅದನ್ನು ಅದು ಕಡಿಯೋದಿಲ್ಲ. ಆದರೆ ನಾವು ಯೋಗಿಗಳು ಅನ್ನೋ ಶಬ್ದ ಅರ್ಥವನ್ನು ಹೇಗೆ ಮಾಡ್ತೇವೆ ಅಂದರೆ ಜ್ಞಾನಿಗಳು ಅಂತ ಅರ್ಥ. ಗುರು ಶಿಷ್ಯ ಪರಂಪರೆಯನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡು ಹತ್ತಾರು ಜನರಿಗೆ ಅದನ್ನು ಹಂಚುತ್ತಾ ಇರುವಂತಹ ಜ್ಞಾನಿಗಳೇನಿದ್ದಾರೆ ಅವರು ಮಾರ್ಗವನ್ನು ಹಾಕಿಕೊಟ್ಟಾರೆ. ಎಂಥ ಮಾರ್ಗ ಅದು? ರಥ್ಯಾಚರ್ಪಟ ವಿರಚಿತ ಕಂಥ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗ ನಿಯೋಜಿತ ಚಿತ್ತ ಯೋಗಿ ಯೋಗ ನಿಯೋಜಿತ ಚಿತ್ತ ರಮತೆ ಬಾಲೋನ್ಮತ್ತವ ದೇವ ರಮತೆ ಬಾಲೋನ್ಮತ್ತವ ದೇವ ರತ್ಯಾಚರ್ಪಟ ವಿರಚಿತ ಕಂಥ ರತ್ಯಾಚರ್ಪಟ ವಿರಚಿತ ಕಂಥ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗ ನಿಯೋಜಿತ ಚಿತ್ತ ಯೋಗಿ ಯೋಗ ನಿಯೋಜಿತ ಚಿತ್ತ ರಮತೆ ಬಾಲೋನ್ಮತ್ ತವ ದೇವ ರಮತೆ ಬಾಲೋನ್ಮತ್ತವ ದೇವ ಅದಕ್ಕೆ ಸರಿಯಾದ ದಿವ್ಯಾರು ಹುಡುಕ್ಬೇಕು. ಬೀದಿಯೊಳಾಯ್ದ ಗೋದಡಿ ಉಟ್ಟ ಬೀದಿಯೊಳಾಯ್ದ ಗೋದಡಿ ಉಟ್ಟ ಗೋದಡಿ ಅಂದ್ರೆ ಗೊತ್ತಾಯ್ತಲ್ಲ, ಗೋದಡಿ ಕೌದಿ ಅಂತ ನಾವು ಕೌದಿ ಹಳೆ ಸೀರೆ ಹಳೆ ಬಟ್ಟೆ ಎಲ್ಲ ಹಾಕಿ ಬಂತೆ. ನಾವು ಸಂಸ್ಕೃತದಲ್ಲಿ ಕಂಥ ಅಂತೀವಿ ಕೌದಿ, ಕನ್ನಡದೊಳಗೆ ಕೌದಿ. ಕೌದಿ ಕೇಳ, ಕೌದಿ ಬರೀ ಮಕ್ಕಳಿಗಷ್ಟೆ, ದೊಡ್ಡವರಿಗೆ ದೊಡ್ಡವರಿಗೆ ಬ್ಲ್ಯಾಂಕೆಟ್. ಸೊ ಎಲ್ಲ ತುಂಟು ಬಟ್ಟೆಗಳನ್ನ ಸೇರಿಸಿ ಅವ್ರು ಮಾಡಿರ್ತಾರ, ಅದೇ ಗೋದಡಿಯುಟ್ಟ. ಬೀದಿಯೊಳಾಯ್ದ ಗೋದಡಿಯುಟ್ಟ ಬೀದಿಯೊಳಾಯ್ದ ಗೋದಡಿಯುಟ್ಟ ಪುಣ್ಯ ಪುಣ್ಯಾತೀತನು ಎನಿಸಿ ಪುಣ್ಯ ಪುಣ್ಯಾತೀತನು ಎನಿಸಿ ಯೋಗಾಶಕ್ತಿ ಶಕ್ತಿಯೊಳಿರುವನು ಯೋಗಿ ಯೋಗ ಶಕ್ತಿಯೊಳಿರುವನು ಯೋಗಿ ಮಗುವು ಮರುಳನು ಎಂಬಂತೆ ಮಗುವು ಮರುಳನು ಎಂಬಂತೆ ಮಗುವು ಮರುಳನು ಎಂಬಂತೆ ಮಗುವು ಮರುಳನು ಎಂಬಂತೆ ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢಮನ ಕಾಲ ಸಮೀಪಿಸಿ ಬಂದರೆ ನಿನ್ನ ರಕ್ಷಿಸಲಾರದು ಈ ಯೋಗ ಸಾಧಕನು ಆತ್ಮಜ್ಞಾನದ ಸಾಧಕನೇ ಇದ್ದಾನೆ. ಇವನು ಎಷ್ಟು ಸರಳ ಇರ್ತಾನೆ, ಜ್ಞಾನಾನಂತರ ಅಲ್ಲ, ಜ್ಞಾನ ಪೂರ್ವದಲ್ಲಿ ಕೂಡ ಇವನು ಸಾಧಕನು ಸರಳ ಇರ್ತಾನೆ. ಅಂದರೆ ಯಾವ ಆಡಂಬರಗಳು ಇವನ ಹತ್ರ ಇಲ್ಲ. ಚಂದನ ಕುಂಕುಮ ಅಥವಾ ವಿಭೂತಿ ಇಷ್ಟು ಬಿಟ್ಟರೆ ಬೇರೆ ಇನ್ನು ಯಾವ ಅಲಂಕಾರ ಇವನು ಬೇಕಾಗಿಲ್ಲ. ಇವನು ಆತ್ಮತೃಪ್ತಿರ್ತಾನೆ, ಆರ್ಜವ ಇದನ್ನು ಚೆನ್ನಾಗಿ ರೂಢಿಸಿಕೊಂಡಿರ್ತಾನೆ. ಆರ್ಜವ ಅಂದರೆ ಸರಳತ. ಈ ಸರಳತೆಯನ್ನು ಚೆನ್ನಾಗಿ ರೂಢಿಸಿಕೊಂಡಿದ್ದರಿಂದಾಗಿ ಎನಿಥಿಂಗ್ ಇಸ್ ಓಕೆ ಫಾರ್ ಹಿಮ್. ರಥ್ಯ ಚರ್ಪಟ ವಿರಚಿತ ರಚಿಸಲ್ಪಟ್ಟಂತಹ ಕಂಥ ಒಂದು ಹೊತ್ಕೊಳಿಕೆ. ಏನದು ಹೊತ್ಕೊಳ್ತಾನ ಅವನು? ಆ ತುಂಡು ಬಟ್ಟೆ, ಈ ತುಂಡು ಬಟ್ಟೆ, ಎಲ್ಲ ತುಂಡು ಬಟ್ಟೆಗಳನ್ನು ಸೇರಿಸಿ ಒಂದು ಸೊಳ್ಳೆಯಿಂದ ರಕ್ಷಿಸಿಕೊಳ್ಳಿಕ್ಕೆ ಒಂದು ಏನೋ ಒಂದು ಬೇಕಪ್ಪ ಅಷ್ಟೆ. ವಿರಚಿತ ಕಂಥ ತಾನ ತಯಾರು ಮಾಡ್ಕೊತಾನೆ. ಸೂಚಿತ ಒಂದು ಅರ್ಥ. ರಮಣ ವಾಸ್ ಲೈಕ್ ದಟ್. ಭಗವಾನ್ ರಮಣ ವಾಸ್ ಲೈಕ್ ದಟ್. ಎಂದೆಂದು ಅವರು ಅವ್ರ ಕೋಪಿನ ಹರಿತಿರ್ತದೆ. ಅವ್ರ ಕೋಪಿನ ಹರಿತಾಯ್ತಂದ್ರೆ ಆ ಕೋಪಿನಕ್ಕೆ ಅದು ರಿಪೇರಿ ಮಾಡ್ಕೊಳ್ಳಿಕ್ಕೆ ದಾರ ಬೇಕು ಅಂತ ಯಾರಿಗೂ ಕೇಳ್ತಿದ್ದಿಲ್ಲ. ಅದೇನು ಮಾಡ್ತಿದ್ರು? ಇದ್ದ ಕೋಪಿಂದ ಹೋಗಿಂದ ಎರಡು ದಾರ ತೆಗಿತಿದ್ರು, ಅದನ್ನು ಸೂಜಿ ಹಾಕ್ಕೊಂಡು ಅದನ್ನು ಹೊರಗೋತಿದ್ರು. ಅವರ ಜೀವನ ಚರಿತ್ರೆಗಳು ಬರ್ತದೆ. ಇಂತಹ ಆತ್ಮತೃಪ್ತ ಮಹಾಜ್ಞಾನಿ, ಅದಕ್ಕೆ ರಮಣ ಮಹರ್ಷಿಗಳಂತೂ ಪ್ರಸಿದ್ಧರಾದರು. ರಮಣ ಮಹರ್ಷಿ ಅವರ ಕೊಟ್ಟ ಮಾಸ್ಟರ್ ಉಪದೇಶಗಳು ಎರಡು, ಒಂದು ಉಪದೇಶ ಸಾರ, ಇನ್ನೊಂದು ಸದ್ದರ್ಶನ. ಉಳ್ಳದ ನಾಲ್ಪದು ತಮಿಳ್ ವರ್ಷನ್, ಉಳ್ಳದ ನಾಲ್ಪದು ನಲವತ್ತು ಶ್ಲೋಕ ಏನಿದೆಯೋ ಅದು ನಲವತ್ತು ಶ್ಲೋಕದಲ್ಲಿ ಅಂತ ಒಂದು ಅರ್ಥ. ಸತ್ಯದ ದರ್ಶನ ಸದ್ದರ್ಶನ ಅಂತ ಎರಡನೇ ಅರ್ಥ. ಸತ್ಯದ ದರ್ಶನ ಎರಡು ಗ್ರಂಥಗಳು, ಅಮೋಘವಾದ ಗ್ರಂಥಗಳು. ಮುಂದೆ ರಮಣ ಗೀತ ಅನ್ನೋದನ್ನು ನಂತರ ಅವರ ಆಯ್ದುಕೊಂಡ ಉಪನ್ಯಾಸಗಳ ಆಧಾರದ ಮೇಲೆ ಮತ್ತೆ ಯಾರೋ ಬರೆದು ರಮಣರ ಹೆಸರು ಹಾಕಿದ್ದಾರೆ, ರಮಣ ಗೀತ ಅಂಥೇಳಿ. ಇವಿಷ್ಟು ಜಾಸ್ತಿ ಗ್ರಂಥ ಬರೋದಕ್ಕೆ ಹೋಗಿಲ್ಲ. ಸೊ ಇದಾಯಿತು. ಸೊ ಈಗ ಅವರು ಈ ಪ್ರಕಾರವಾದ ಜೀವನ ನಡೆಸ್ತಾ ಇದ್ರು. ವಿರಚಿತ, ತಮ್ಮ ಬ್ಲ್ಯಾಂಕೆಟನ್ನು ತಾವೇ ರಚಿಸ್ಕೋತಾ ಇದ್ರು. ಹೇಗೆ ರಚಿಸ್ಕೋತಾ ಇದ್ರು ಅವರು? ತಹ ಆರು ಹರಕು ಬಟ್ಟೆಗಳನ್ನ ಜೋಡಿಸಿಕೊಂಡು, ಅಂದರೆ ಜ್ಞಾನ ಸಾಧನೆಯಲ್ಲಿ ತೊಡಗಿದಂತಹ, ಅಮಾನಿತ್ವಾದಿಗಳಲ್ಲಿ ತೊಡಗಿದಂತಹ ಸಾಧಕನು ಎಂಥ ಸರಳ ಅಂತೂ ಸರಳ ಮತ್ತು ಸತ್ಯ ಜೀವನ ನಡೆಸ್ತಾ ಇರ್ತಾರೆ. ಸರಳ ಮತ್ತು ಸತ್ಯ ಜೀವನ. ಆಮೇಲೆ ಮುಂದೆ ಹೇಳ್ತಾರೆ, ಇದಿಷ್ಟು ಸಾಧನ ಪುಣ್ಯಕ್ಕಾಗಿ ಮಾಡ್ತಾನೋ ಅವನಿಗೆ ಎಷ್ಟು ಪುಣ್ಯಗಳು ಸಿಗ್ತ? ಹಾಗಾದರೆ ಪುಣ್ಯ ಅಪುಣ್ಯ ವಿವರ್ಜಿತ ಪಂಥ, ಅವನ ಮಾರ್ಗ ಯಾವುದು ಗೊತ್ತಾ? ಇದೆಲ್ಲವನ್ನೂ ವಿವರ್ಜಿತ. ಪುಣ್ಯವೂ ಸಂಬಂಧ ಇಲ್ಲ, ಪಾಪವೂ ಸಂಬಂಧ ಇಲ್ಲ. ಹೇಳಿ ಪಟ್ಟದ ಭಗವದ್ಗೀತಾ ಶ್ಲೋಕ ಹೇಳಿ. ಹೆಂಗೆ ಆಗ್ತದೆ? ನಾದತ್ತೆ ಕಶ್ಚಿತ್ ಪಾಪಂ ನಚೈವ ಸುಕೃತಂ ವಿಭು ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜನತವ. ಕ್ಲೀನಾಗಿ ಹೇಳಿಬಿಟ್ಟಾನೆ. ಏನು ಭಗವಂತನ ಲೆಕ್ಕಾಚಾರದಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ಅವರವರ ಪ್ರಾರಬ್ಧದಲ್ಲಿ ಧರ್ಮ ಅಧರ್ಮಗಳು, ಅವರವರ ಅವಿವೇಕದಲ್ಲಿ ಧರ್ಮ ಅಧರ್ಮಗಳು, ಅವರವರ ಅಜ್ಞಾನದಿಂದಾಗಿ ಧರ್ಮ ಅಧರ್ಮಗಳು, ಅವರವರ ಕರ್ತೃತ್ವ ಭೋಕ್ತೃತ್ವದಿಂದಾಗಿ ಧರ್ಮ ಅಧರ್ಮಗಳು. ಆ ಕರ್ತೃತ್ವವೇ ಹೊರಟೋದ ಮೇಲೆ ಆ ಡೂವರ್ಶಿಪ್ ಏನಿದೆ, ಆ ಕರ್ತೃತ್ವವೇ ಹೊರಟು ಹೋದ್ಮೇಲೆ ಯಾರ ಮೇಲೆ ಯಾರು ಏನು ಮಾಡಬೇಕಾಗಿದೆ? ಈಗ ಪುಣ್ಯ ಅಪುಣ್ಯ ವಿವರ್ಜಿತ ಪಂತಹ, ದಾರಿ ತಪ್ಪದವರು ಇವರು. ಆ ಪುಣ್ಯ ಪಾಪ ಲೆಕ್ಕ ಹಾಕೊಂಡು ಕೂತೀವಿ ನೋಡ್ರಿ ನಾವೆಲ್ಲ. ಹಿಂಗೆ ಮಾಡಿದರೆ ಪುಣ್ಯ, ಹಿಂಗೆ ಮಾಡಿದರೆ ಪಾಪ, ಈ ಹಂಗೆ ಮಾಡಬಾರ್ದು, ಹಿಂಗೆ ಮಾಡಿದ್ದಕ್ಕೆ ಪ್ರಶ್ಚಿತ್ತ ಮಾಡ್ಕೋಬೇಕು ಅಂತ ನಾವೆಲ್ಲ ಏನು ಲೆಕ್ಕ ಹಾಕೊಂಡು ಕೂತ್ಕೊಂಡವಲ್ಲ. ನಾವೆಲ್ಲ ಭಾರಿ ಶ್ರೇಷ್ಠರು, ದಾರಿಯಲ್ಲಿದ್ದವರು. ಆದರೆ ಈ ಜ್ಞಾನಿಗಳು ಯಾರಿವರು? ದಾರಿ ತಪ್ಪಿದ. ಯಾಕೆ? ಪುಣ್ಯ ಅಪುಣ್ಯ ವಿವರ್ಜಿತ ಪಂಥ, ಯಾವ ಲೆಕ್ಕಾಚಾರಕ್ಕೂ ಸಿಗೋದಿಲ್ಲ. ಯೋಗಿ ಯೋಗ ನಿಯೋಜಿತ ಚಿತ್ತ, ಇವನು ಯೋಗಿ. ಎಂಥ ಯೋಗಿ ಇವನೋ? ತನ್ನ ಚಿತ್ತವನ್ನು, ತನ್ನ ಅಂತಃಕರಣವನ್ನು, ತನ್ನ ಮನಸ್ಸು ಬುದ್ಧಿಗಳನ್ನು ನಿಯೋಜಿಸಿದ್ದಾನೆ. ಎಲ್ಲಿ? ಆತ್ಮನಲ್ಲಿ ನಿಯೋಜಿಸಿದ್ದಾನೆ. ಯೋಗಿ ಯೋಗ ನಿಯೋಜಿತ ಚಿತ್ತ, ಇವನು ಬ್ರಹ್ಮನಲ್ಲಿ ತೊಡಗಿಸಿದ್ದಾನೆ. ಹೇಗಿರ್ತಾನೆ ಹಾಗಾದರೆ? ನೋಡಲಿಕ್ಕೆ ಬಾಲವತ ಅಥವಾ ಉನ್ಮತ್ತವತ, ಹುಚ್ಚನಂಗಿರ್ತಾನೆ ಅಥವಾ ಮಗು ಹಾಗಿರ್ತಾನೆ. ಮಗು ಹೇಗಿರ್ತದೆ? ಅದಕ್ಕೆ ಪುಣ್ಯ ಗೊತ್ತಿಲ್ಲ, ಪಾಪ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ. ಅಪ್ಪನ ಹೊಡಿತದ, ಅಮ್ಮನ ಹೊಡಿತದ, ಪಡ ಪಡ. ಏ, ಅಮ್ಮನಿಗೆ ಹೊಡಿತೀಯಲ್ಲೋ, ಹೋಗಿ ಕೈ ಬಿಡೋ, ಹೊಡಿಬೇಡ ಹೊಡಿಬೇಡ ಹೊಡಿಬೇಡ ಅಂತ ನಿನಗೊಂದು ಎರಡು ಹೊಡಿತದ. ಅದಕ್ಕೆ ಹೊಡಿಯೋದು ಅಂದ್ರೆ ಏನಂತ ಗೊತ್ತಿಲ್ಲ ಅದಕ್ಕೆ. ಆವಾಗ ಆ ಎಲ್ಲ ಆ ಮಾಡಲ್ಪಟ್ಟ ಎಲ್ಲ ಕರ್ಮಗಳಿಗೂ ಹೇಗೆ ನಿಮಗೆ ಲೆಕ್ಕಾಚಾರ ಇಡಲಿಕ್ಕಾಗೋದಿಲ್ಲವೋ ಹಾಗೆ ಇಲ್ಲಿ ಕೂಡ ಜ್ಞಾನಿಯ ಯಾವ ಮಾಡುವಿಕೆಯಲ್ಲಿಯೂ ಕೂಡ ಯಾವ ಲೆಕ್ಕಾಚಾರವೂ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನು ಬಾಲವತ ಅಥವಾ ಉನ್ಮತ್ತವತ. ಏನು ಬಿತ್ತಲ್ಲ ನಿಮ್ಮಿಂದ? ಹಾ, ಹೌದಲ್ಲ. ನೀವೇನ್ ನೋಡ್ತಿರ್ತೀರಿ? ನಾ ಎಲ್ಲ ನೋಡ್ತಿರ್ತೀನಿ ನೋಡ. ಅದೇ ಫ್ರೆಂಡ್ಶಿಪ್ ಅಪ್ಪ ನೋಡ. ಅಲ್ಲಿಂದ ಇಲ್ಲಿ ಬಂದ ನೋಡ ಕುಂದ್ಕೊಂಡದ. ಬೆನ್ ಬಿತ್ತರಿ ನಿನಗೆ ಹೆಂಗ ಗೊತ್ತೆ? ನಾ ನೋಡಿದೆ. ಬಾಲವತ ಉನ್ಮತ್ತವತ್ ಹುಚ್ಚಿರುತ್ತಾನೆ ಉನ್ಮತ್ತ. ಅದು ಯಾವ ಪಾಪುಣ್ಯ ಲೆಕ್ಕಾಚಾರ ಆಗ್ತಾರೆ ಅವನಿಗೆ? ಫಾರ್ ಎನ್ ಎಕ್ಸಾಂಪಲ್, ನಾವೊಂದು ಮನೆಯೊಳಗೆ ಇದ್ವಿ. ಯಾರ ಮನೆ ಅದು? 13th class ಪ್ರಸನ್ನ. ಏ, ನಿಂಗೆ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ? ಸುಜಾತ ಗೊತ್ತು. ಸುಜಾತ ಯಾರ ಮನೆ? ಪ್ರಸನ್ನರ ಮನೆಯಲ್ಲ. ಅದ 13th class ಆ ಹುಡುಗನ ಹೆಸರೇನ? ಒಂದು 12 ವರ್ಷ ಹುಡುಗ ಇದ್ದ, 12-13 ವರ್ಷ ಹುಡುಗ. ಅವನ ಅಷ್ಟಾವಕ್ರನಿಗಿಂತ 10 ಪಟ್ಟು ನೋಡಿ. ಬೆರಳು ಕೂಡ ಲೆಕ್ಕಾಚಾರದ ಹೋಗಿಲ್ಲ, ನಾಲಿಗೆ ಲೆಕ್ಕಾಚಾರದ ಹೋಗಿಲ್ಲ, ಬಾಯಿ ಲೆಕ್ಕಾಚಾರದ ಹೋಗಿಲ್ಲ, ಕಣ್ಣು ಲೆಕ್ಕಾಚಾರದ ಹೋಗಿಲ್ಲ. ಒಂದು ಕಣ್ಣು ಇಲ್ಲಿ ನೋಡಿದ್ರೆ ಒಂದು ಕಣ್ಣು ಅಲ್ಲಿ ನೋಡ್ತದೆ, ಒಂದು ಕಾಲು ಈ ಕಡೆ ಇದ್ರೆ ಒಂದು ಕಾಲು ಆ ಕಡೆ ಹಾಕ್ತದೆ. ಅಂಥ ಮಗು ಆಸ್ಪೀಷಿಯಸ್ ಮಗು ಅಂತೇಳಿ ಭಾರಿ ಪ್ರೀತಿಯಿಂದ ಬೆಳೆಸಿದ್ರೆ ಆ ಮಗು. ಇದು ಬಂದ ಮೇಲೆ ನಮ್ಮ ಫ್ಯಾಕ್ಟ್ರಿ ಹಂಗಾಗದೆ, ಹಿಂಗಾಗದೆ, ಹಿಂಗಾಗದೆ. ಈಗ ಆ ಹುಡುಗನ ಬಂತ ಪಿಕ್ಚರ್ ಎದುರಿಗೆ, ಆ ಹುಡುಗನ ಯಾವ ಕರ್ಮವು ಯಾವ ಪಾಪ ಪುಣ್ಯದ ಲೆಕ್ಕಾಚಾರದಲ್ಲಿ ಬರ್ತದೆ? ನೀವೇನಂತೀರಿ ಗೊತ್ತಾ? ಅದು ದೇವರಿದ್ದಂಗೆ ಅಂತ. ಇಂಥ ಒಂದು ಕೇಸ್ ನಾನು ಇಲ್ಲಿ ಹುಬ್ಬಳ್ಳಿಯಲ್ಲಿ ನೋಡಿದೆ. ಕಿಲ್ಲೆದೊಳಗೆ ನಾವಿರೋ ಜಾಗದೊಳಗೆ ಕಾಮತ್ ಹೋಟೆಲ್ ಮ್ಯಾನೇಜರ್ ಒಬ್ಬರು, ಅವರ ಮಗು, ಹೆಣ್ಣು ಮಗು, ಹೆಣ್ಣು ಮಗು ಭಾಳ ಕಷ್ಟ, ಭಾಳ ಕಷ್ಟ. ವಯಸ್ಸಿಗೆ ಬಂದಮೇಲೆ ಬೆಳೆಸೋದು ಭಾರಿ ಕಷ್ಟ. ನಾವು ಕಣ್ಣಾರನ್ನು ಅನುಭವಿಸಿದ್ದೀವಿ, ನೋಡಿದ್ದದನ್ನು, ಆ ಮಗುವನ್ನು ಬೆಳೆಸೋದನ್ನು. ಆದರೆ ಎಷ್ಟು ಪ್ರೀತಿ ಆ ಮಗು ಮೇಲೆ ಅಂದರೆ ಮನೆ ಮಂದಿಯೆಲ್ಲ ಅಷ್ಟು ಪ್ರೀತಿ. ನಾನು ಆವಾಗ ಹೇಳ್ತಿದ್ದೆ, 50 ವರ್ಷ ಹಿಂದೆ ಹೇಳ್ತಿದ್ದೆ ಅವ್ರಿಗೆ, ನಾಳೆ ನಿಮಗೆ ದೊಡ್ಡ ಶಾಕ್ ಆಗ್ತದೆ. ಈ ಜನ ಈ ಇಂಥ ಮಕ್ಕಳು ಜಾಸ್ತಿ ದಿವಸ ಬದುಕುದಿಲ್ಲ. ಹಾಂ, ನೀವು ಭಾಳ ಶಾಕ್ ಎದುರಿಸ್ತೀರಿ. ಯಾಕಷ್ಟು ಪ್ರೀತಿ? ನಿಮ್ಗೇನು ಬೇಕು ಅಷ್ಟು ಮಾಡಿ ಅಷ್ಟೇ. ಈಗ ಆ ಮಗುವಿನಿಂದ ಆದಂತಹ ಪಾಪ ಕರ್ಮಗಳೇ ಆಗಲಿ ಅಥವಾ ಪುಣ್ಯಕರ್ಮಗಳಾಗಲಿ ಪಾಪ ಪುಣ್ಯಗಳ ಲೆಕ್ಕಕ್ಕೆ ಬರುತ್ತವೆಯೋ? ಜ್ಞಾನಿಯ ಯಾವ ಕರ್ಮಗಳೂ ಕೂಡ ಪಾಪ ಪುಣ್ಯಗಳಿಗೆ ಪುಣ್ಯಾಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗ ನಿಯೋಜಿತ ಚಿತ್ತ ಮತ್ತೆ ಹೇಳ್ತಾರೆ ರಮತೆ ಬಾಲ ಉನ್ಮತ್ತವ ದೇವ ಸದಾ ಆನಂದದಲ್ಲಿರ್ತಾರೆ ಆನಂದ ಆನಂದ ಆನಂದ ಆನಂದ ಹೇಳ್ತಾರೆ ಸಿದ್ಧಾರೂಢರ ಶಿಷ್ಯರು ಗುರುನಾಥರವರು ಪರಮೇಶ್ವರಿ ಗುರುನಾಥರವರು ಹೌದಲ್ಲ ಗುರುನಾಥರವರು ಅವ್ರು ಮಾತಾಡ್ತಿದ್ದರು ಅವ್ರಿಗೆ ಮಾತಾಡಬೇಡ ಅಂತ ನಿಲ್ಲಿಸ್ಬಿಟ್ಟಿದ್ರು ಮಾತಾಡ್ತಿದ್ದರು ಆದರೆ ಮೂಗಿನೊಳಗೆ ಯಾವಾಗಲೂ ಬಟ್ಟೆ ಹಾಕೋಬೋದು ಯಾವಾಗ ನೋಡ್ತಿರೋ ಆವಾಗ ಬಟ್ಟೆ ಮೂಗಿನಾಗೆ ಇರ್ತಿತ್ತು ಹಿಂಗೆ ಮಾಡ್ಕೋದು ಹಿಂಗೆ ಮಾಡ್ಕೋದು ಕೊಡೋದು ನನಗೆ ಜನ 108 ಥರ ಮಾತಾಡೋರು ಅವ್ರಿಗೆ ಬುದ್ಧಿ ಇದೆಯಾ ನೋಡಿದ್ರೆ ಎಂತೆಂತ ತಂದು ಇಟ್ಕೊಂಡಿರ್ತಾರೆ ನನಗೇನು ಅನಿಸ್ತಿದ್ದಲ್ಲ ನನಗೆ ಜ್ಞಾನಿಯ ಮೂಡ ಹಂಗಿರ್ತದೆ ಅದು ಯಾಕೆ ಏನು ಹಿಂಗೆ ಅವಧೂತ್ರಿರುವುದಿಲ್ಲ ಹಂಗೆ ಅವ್ರು ಏನು ಏನು ಯಾಕದ ಪ್ರಶ್ನೆ ಹಾಕಬಾರ್ದು ಅವ್ರಿಗೆ ಬೇಕಾದ್ರೆ ಇರು ಬೇಡ ಹೋಗ ನೀ ಇರಬೇಕಂತ ಅಳಂಗಿಲ್ಲ ನೀ ಓದಿದ್ದು ಕಳ್ಕೊಂಡ್ರು ಅವ್ರು ನೀ ಇದ್ರೆ ಅವ್ರು ಬೆಳೆಯುವುದಿಲ್ಲ ನಿನ್ನ ಪಾಡಿ ನೀನು ಇರು ಇರು ನಿನ್ನ ಪಾಡಿ ಹೋಗ್ತೀರಿ ಹೋಗ ಆದರೆ ಅವ್ರಿಗೆ ಇವು ಯಾವ ಲೆಕ್ಕಾಚಾರಕ್ಕೆ ಬರುತ್ತೆ ಅವಧೂತ ಪರಂಪರೆ ಅಂದರೆ ಹೇಗಿರ್ತದೆ ಸೊ ಜ್ಞಾನಿಗಳಂದ್ರೆ ಹೀಗಿರ್ತಾರೆ ಏನು ಹೇಗಿರ್ತಾರೆ ಅವರು ಬಾಲವತ ಉನ್ಮತ್ತವತೆ ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋ ಮೇ ತಾತಃ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋ ಮೇ ತಾತಃ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ನೀನಾರೆಲ್ಲಿಂದೈತಂದೇನು ಎಲ್ಲೇನೋ ಮಿಸ್ಟೇಕ್ ಆಗಿದೆ ನೀನಾರೆಲ್ಲಿಂದೈತಂದೇನು ಐತಂದೆವು ನೀನಾರೆಲ್ಲಿಂದಿಲ್ಲಿಗೆ ಬಂದೆ ಅದೇ ಅಂದೇ ಬಂದೆ ಬಂದೆ ನೀನಾರೆಲ್ಲಿಂದ ಇಲ್ಲಿಗೆ ಬಂದೆ ಜನನಿ ಜನಕರಾದರೆ ನನಗೆ ಜನನಿ ಜನಕರು ಆದರು ನನಗೆ ನಿನಗೆ ಜನನಿ ಜನಕರು ಆದರು ನಿನಗೆ ಎಂಬುದ ಯೋಚಿಸಿ ಕೈ ಬಿಡು ಕನಸಿನ ಲೋಕವಿದಾಸ ಲೋಕವಿದ ಸಾರವೆಂದರಿತು ಲೋಕವಿದ ಸಾರವೆಂದರಿತು ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢಮನ ಕಾಲ ಸಮೀಪಿಸಿ ಬಂದರೆ ನಿನ್ನ ರಕ್ಷಿಸಲಾರದು ಚಂದದ ಭಾರಿ ಚಂದ ಏನು ಹೇಳ್ತಾರೆ ಕಹಾತ್ವಂ ನೀನಾರ್ ಕಹ ಅಹಂ ನಾನು ಯಾರು ಕುತ ಆಯಾತಃ ನಾವಿಬ್ಬರು ಎಲ್ಲೋ ಭೇಟಿ ಆಗ್ತೀವಿ ಗುಂದಕಲ್ನಾಗ ಭೇಟಿ ಆಗ್ತೀವಿ ನೀನ್ ಯಾರು ಗುದ್ದಕಲ್ನಾಗ ಯಾಕೆ ಭೇಟಿ ಆಗ್ಬೇಕು ನಾವು? ಎಷ್ಟೋ ಜನ ಭೇಟಿ ಆಗ್ತಾರೆ, ಆದ್ರೆ ನಿಮ್ದು ನಮ್ದು ಅಕ್ಕಪಕ್ಕ ಸೀಟು ಸಿಗ್ಬೇಕಾ? ಅಲ್ಲಿ ಎಷ್ಟೋ ಜನ ಅಕ್ಕಪಕ್ಕ ಬಂದು ಕೂತ್ ಹೋಗ್ತಿರ್ತಾರೆ, ಆದ್ರೂ ಕೂಡ ಕೂತ್ಮಾರ್ ಗೊತ್ತಾಗ್ತದೆ ನಿಮ್ದು ಸಭಾಪತಿ ಸ್ಟ್ರೀಟ್, ನಂದು ಸಭಾಪತಿ ಸ್ಟ್ರೀಟ್. ಕಹ ತ್ವಂ ಕಹ ಅಹಂ, ನೀನ್ಯಾರು ನಾನ್ ಯಾರು ಕುತ ಯಾತಃ ಕಾಮೇ ಜನನಿ, ನನ್ನ ತಾಯಿಯಾರು? ನಾವೆಲ್ಲ ಮಣ್ಣಂಗಟ್ಟೆಯಿಂದ ಬಂದವರು, ಗೊತ್ತಾಗಲ್ಲ ಮನುಷ್ಯ ಎಲ್ಲಿ ಹುಟ್ಟುತ್ತಾನೆ? ಮಣ್ಣಿನಿಂದ ಹುಟ್ಟುತ್ತಾನೆ. ಇದು ಮಡಿಕೆ ಎಲ್ಲಿಂದ ಹುಟ್ಟುತ್ತದ? ವೆರಿ ಗುಡ್, ಮಡಿಕೆನೂ ಮಣ್ಣ. ಸೊ ಇಲ್ಲೊಂದು ಇಲ್ಲೊಂದು 25 ವರ್ಷದ ಮಡಿಕೆ, ಇಲ್ಲೊಂದು 20 ವರ್ಷದ ಮಡಿಕೆ. ಅವು ಒಂದಕ್ಕೊಂದು ಅಂತರ್ಪಟ ಹಿಡ್ಕೊಂಡು ನೀನೇ ನಾನು, ನಾನೇ ನೀನು, ಒಂದು ಗಂಡ ಆತು ಒಂದು ಹೆಂಡ, ಅದಕ್ಕೊಂದು ಸಣ್ಣ ಒಂದು ಕುಡಿ ಕೊಡ್ತು, ಬ್ರೀಫ್ ಕೇಸ್ ಇದ್ದಂಗೆ ಒಂದು ಕುಡಿ ಕೊಡ್ತು. ಏ ನನ್ನ ಮಗು, ನನ್ನ ಮಗು ಯಾಕೋ ಇವೆಲ್ಲ ನಾಟಕೀಯವಾಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಸಬ್ಜೆಕ್ಟ್ ಡ್ರೈ ಸಬ್ಜೆಕ್ಟ್, ಏನೋ ಒಂಚೂರು ನಾಟಕ ಮಾಡಿದ್ರೆ ನೀವು ಸ್ವಲ್ಪ ನಕ್ಕರೆ ನಾವು ಸ್ವಲ್ಪ ಜೊತೆಗೆ. ನೀನಾರು ನಾನಾರು ಎಲ್ಲಿಂದ ಇಲ್ಲಿಗೆ ಬಂದೆವು, ಸತಿ ನಿನಗಾರು ಸುತ ನಿನಗಾರು. ಹಿಂದಕ್ಕೆ ಒಂದು ಸ್ವಲ್ಪ ಒಂದು ಶ್ಲೋಕ ಬಂದು ಹೋಗಿದೆ. ಇಲ್ಲಿ ಬರ್ತದೆ ಕಾಮೇ ಜನನಿ ಕೋಮೇ ತಾತ, ತಂದೆ ಯಾರು ತಾಯಿ ಯಾರು, ಎಲ್ಲಿದ್ರು ಎಲ್ಲಿಂದ ಬಂದರು, ನಾವು ಎಲ್ಲಿಂದ ಬಂದ್ವಿ, ಇದೇ ಮನೆಯೊಳಗೆ ಯಾಕೆ ಬಂದ್ವಿ, ಇದೇ ಗರ್ಭದಲ್ಲಿ ನಾವು ಯಾಕೆ ಜನ್ಮಿಸಿದ್ವಿ? ದೊಡ್ಡ ಮಗ ಆಗಿ ಯಾಕೆ ಬರಬೇಕಾಗಿತ್ತು, ಸಣ್ಣ ಮಗ ಆಗಿ ಬರಬಾರ್ದಾಗಿತ್ತ? ಹೆಣ್ಣಾಗಿ ಯಾಕೆ ಹುಟ್ಟಿದ್ವಿ, ಗಂಡಾಗಿ ಯಾಕೆ ಹುಟ್ಟಿದ್ವಿ? ಇವುಗಳ ಬಗ್ಗೆ ನಾವು ಸೀರಿಯಸ್ ಆಗಿ ವಿಚಾರ ಮಾಡಲೇ ಇಲ್ಲ. ಯಾಕೆ ಮಾಡಲಿಲ್ಲ, ಮಾಡಿದ್ರೆ ತಲೆ ಕೆಡ್ತದೆ ಮಾಡ. ಆದ್ರೆ ಉಪನಿಷತ್ ಹಂಗೆ ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ, ಉಪನಿಷತ್ ಮಾಡಿಸ್ತದ. ಅದು ಹೇಳ್ತದೆ ಇತಿ ಪರಿಭಾವಯ, ನೀ ಇಷ್ಟೊಂದು ಗೋಜದ ಇದ್ರೊಳಗೆ ಇಷ್ಟು ಗೋಜದ, ಬೇಜಾರು ಮಾಡ್ಕೋಬೇಡ್ರಿ. ನಾನು ಇನ್ನೂ ತನಕ ಬೇಕಾರೆ ಅವ್ರು ಬೇಜಾರು ಮಾಡ್ಕೊಂಡು ಮಾಡ್ಕೊಳ್ಳಿ ಅಜ್ಜ ಸ್ವಾಮೀಜಿ, ಇನ್ನೂ ತನಕ ಅಜ್ಜ ಸ್ವಾಮೀಜಿ ನನ್ನ ಪೂರಾಶ್ರಮದ ಸಂಬಂಧಿಕರು ಹ್ಯಾಂಗ ಅಂತ ನಂಗೆ ಗೊತ್ತಿ. ಅವರಿಗೂ ಗೊತ್ತು, ಹಾಂ ಅವ್ರಿಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತದೆ, ಅವ್ರಿಗೆ ಗೊತ್ತಿರ್ಬೋದು, ಆದ್ರೆ ನನಗೆ ಹೊಳೆಯುವುದೇ ಇಲ್ಲ. ಯಾಕಂದರೆ ಅಸಾರನ್, ಅದರೊಳಗೇನು ಸಾರ ಇಲ್ಲ. ಎಲ್ಲೋ ಹುಡ್ತಾರೆ ಇವರು, ಏನು ಲೆಕ್ಕ ಹತ್ತಂಗಿಲ್ಲ. ಬಟ್ ಒಂದು ರೀತಿಯಲ್ಲಿ ನೋಡಿದ್ರೆ ಅವರು ನನಗೆ ಅಣ್ಣ ಆಗಬೇಕು. ಒಂದು ರೀತಿಯಲ್ಲಿ ನೋಡಿದ್ರೆ ಅನೇಕ ರೀತಿಯವ ನೋಡೋವು, ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ನನಗೆ ಸೋದರ ಮಾವ ಆಗ್ಬೇಕು, ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಅವ್ರು ಏನಾಗ್ಬೇಕು ಅನ್ನೋದು ನನಗೆ ಗೊತ್ತೇ ಇಲ್ಲ. ನಾ ಅವ್ರ ತಾಯಿ ನನ್ನ ತಾಯಿ ಸ್ವಂತ ಅಕ್ಕ ತಂಗಿ. ಈಗ ಅವ್ರ ತಾಯಿ ನಮ್ಮ ತಾಯಿ ಸ್ವಂತ ಅಕ್ಕ ತಂಗಿ ಅಂದ್ರೆ ಏನಾಗ್ಬಿಡ್ತು? ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ತಾಯಿ ಇದ್ದಾಳು ನನಗೆ ಇದ್ಲು, ಆ ತಾಯಿ ತಮ್ಮ ಅವರು ಏನಾಗ್ಬಿಡ. ಇದು ಪ್ರಾಬ್ಲಮ್ ನೋಡ್ರಿ. ಅದಕ್ಕೆ ಭಗವತ್ಪಾದಾಚಾರ್ಯ ಹೇಳ್ತಾರೆ ಒಂದೇ ಮಾತು, ಸರ್ವಂ ಅಸಾರಂ. ತಲೆ ಕೆಡಿಸ್ಕೊಬೇಡ. ಇಂಥ ತಾಯಂದ್ರು ಎಷ್ಟು ಜನ್ಮದಲ್ಲಿ ಎಷ್ಟಾಗಿ ಹೋಗ್ಯಾರೋ, ಇಂಥ ತಂದೆ ಎಷ್ಟಾಗಿ ಹೋಗ್ಯಾರೋ, ಇಂಥ ಸೋದರ ಮಾವ ಎಷ್ಟಾಗಿ ಹೋಗ್ಯಾರೋ, ಅವನ್ನೆಲ್ಲ ಲೆಕ್ಕ ಕೂತ್ಕೊಂಡ್ರೆ ನೀವು ಹುಚ್ಚರ ಆಸ್ಪತ್ರೆ ಹೋಗಿ ಸೇರ್ಕೋಬೇಕಾಗ್ತದೆ. ಸರ್ವಂ ಅಸಾರ ಬಿಟ್ಬಿಡ, ಏನು ಅರ್ಥ ಇಲ್ಲ ಅದರೊಳಗೆ. ಯಾರೇ ಆಗಲಿ, ನಾನು ಹೇಳ್ತೇನೆ ನಿಮಗೆ, ನಮ್ಮ ಸಂಬಂಧಿಕರು ಅಂತ ಹುಡುಕ್ಲಿಕ್ಕೆ ಹೋಗೋರೇ ಮೂರ್ಖರು. ಯಾರನ್ನು ಸಂಬಂಧಿಕರು ಅಂತ ಹುಡುಕ್ಬೇಡ್ರಿ, ಸಂಬಂಧಿಕರು ಅಂತ ಪ್ರೀತಿ ಮಾಡಬೇಡ್ರಿ, ಸಂಬಂಧಿಕರು ಅಂತ ಅವರಿಗೆ ಸೇವೆ ಸಲ್ಲಿಸ್ಬೇಡ್ರಿ. ಯು ವಾಂಟ್ ಟು ಸರ್ವ್ ಸರ್ವ್, ಯು ವಾಂಟ್ ಟು ಗಿವ್ ಗಿವ್, ಯು ವಾಂಟ್ ಟು ಗಿವ್ ಫುಡ್ ಗಿವ್ ಫುಡ್, ಯು ವಾಂಟ್ ಟು ಸೆಲೆಬ್ರೇಟ್ ಫೆಸ್ಟಿವಲ್ ವಿತ್ ದಮ್, ಯು ಸೆಲೆಬ್ರೇಟ್ ಫೆಸ್ಟಿವಲ್, ದಟ್ಸ್ ಇಸ್ಟ್. ಅಯ್ಯೋ, ಅವ್ರನ್ನ ಮಾಡಬೇಕಾದವ್ರನ್ನ ಬಿಟ್ಟು ನಾವು ಹೆಂಗೆ ಮಾಡ್ಲಿಕ್ಕಾಗ್ತದೆ? ಸಿಕ್ಕಾಕ್ ಕೊಡ್ರಿ ನೋಡ್ರಿ, ಆಮೇಲೆ ನಾವು ಕೇಳ್ತೀವಿ ಅವ್ರೇನು ಅಷ್ಟು ಬೇಕಾದವ್ರು ನಿಮಗೆ, ಏನು ಏನಂತ ಬೇಕು, ಏನು ನಿಮಗೆ ಅವ್ರಿಗೆ ಸಂಬಂಧ ಶುರು ಆಗ್ತೆ? ಇಸ್ ಇಟ್ ನೆಸೆಸರಿ, ಬೇಕಾ ನಮಗಿದೆಲ್ಲ? ಅಲ್ವಾ, ಈಗ ಕೇಳ, ನಿನ್ನ ಮಗ ಲಕ್ಷ್ಮಿ ಸೇವಾ ಮಾಡಿದ್ನೇ ಇಲ್ಲ, ಮಾಡಿದ್ನೇ ಇಲ್ಲ, ತಂಗಿ ಆಗ್ಬೇಕಾ, ಅಕ್ಕ ಆಗ್ಬೇಕಾ, ಹೆಂಡತಿ ಆಗ್ಬೇಕಾ, ತಾಯಿ ಆಗ್ಬೇಕಾ, ಏನಾಗ್ಬೇಕಾಗಿ? ಅದು ಮಾಡಿದ್ನೇ ಇಲ್ಲ, ಹಂಗಿರ್ಬೇಕು. ನಾವು ಸಂಬಂಧ ಹುಡ್ಕೊಂಡು ನಮ್ಮ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀವಿ, ಸಂಬಂಧ ಹುಡ್ಕೊಂಡು ನಾವು ನಮ್ಮ ಸಂಬಂಧಗಳನ್ನು ಕಾಂಕ್ರೀಟ್ ಮಾಡ್ತೀವಿ, ತಪ್ಪು. ಈ ಪ್ರಪಂಚವೇ ನಿನ್ನ ಸಂಬಂಧ. ಒಂದು ವೇಳೆ ಸಂಬಂಧನೇ ನೀವು ಹುಡುಕ್ಬೇಕಾಯ್ತು ಅಂದರೆ ಇಡೀ ಪ್ರಪಂಚವೇ ನಿನ್ನ ಸಂಬಂಧವಾಗಿದೆ. ಎಂಜಾಯ್ ದ್ಯಾಟ್. ಇಷ್ಟು ದೊಡ್ಡ ಫ್ಯಾಮಿಲಿ ಇದೆ, ಎಷ್ಟು ಪಕ್ಷಿಗಳಿವೆ, ಎಷ್ಟು ಪ್ರಾಣಿಗಳಿವೆ, ಎಷ್ಟು ಹಿರಿಗಳಿವೆ, ಎಷ್ಟು ಸೊಳ್ಳೆಗಳಿವೆ ನೋಡು. ಅಲ್ಲಿಂದ ಟ್ರಾವೆಲ್ ಮಾಡಿ ಇಲ್ಲಿ ಬಂದದ್ದು ನೋಡು, ಅಲ್ಲೇ ಏನು ಪ್ರೀತಿ, ಎಂಥ ಪ್ರೀತಿ. ಸೊ ಹುಡುಕಾಡಿ ಸ್ವಭಾವ ಕಪ್ಪೆಗಳ ಹೊರಗಾಕ್ರಮ. ಸೊ ಸವಿತಾ ಪ್ಲೀಸ್, ನಾ ಈಗ ಅಲ್ಲಿ ಬರೋದಿಲ್ಲ, ಆ ಕಪ್ಪೆ ನೀವು ಹೊರಗೆ ಹಾಕಿವಿ ಅಂತ ರಿಪೋರ್ಟ್ ಕೊಟ್ಮೇಲೆ ಬರ್ತೀನಿ ಅಲ್ಲಿ. ಅಲ್ಲಿ ತನಕ ನಾನು ಇಲ್ಲೇ ಏನಾರು ತಗೋತೀನಿ. ಭಾಳ ಕಷ್ಟ ಕೊಡ್ತಾವ ರಾತ್ರಿ, ಪಟ ಪಟ ಜಿಗಿತಾವ, ತಲೆ ಮೇಲೆ ಜಿಗಿತಾವೆ. ನನ್ನ ರೂಮ್ನಾಗ ಗುಡ್ ಅರೆ ಹೊರಗೆ ತಾನೆ ಅಲ್ಲ, ಸೀರಿಯಸ್ನೆಸ್ ಇಲ್ಲಲ್ಲ ನಿಮಗೆ. ಸರ್ವಂ ಅಸಾರ ಇದ್ರೇನು ಇಲ್ದಿದ್ರೇನು, ರಥ್ಯ ಚಲ್ಪುಟ ವಿರಚಿತಕ್ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ. ವಾ ವಾ ವಾ ವಾ, ವೆರಿ ಗುಡ್ ವೆರಿ ಗುಡ್, ಗೋ ಹೆಡ್, ಆಲ್ ದಿ ಬೆಸ್ಟ್. ಕರ್ತವ್ಯ ಅಂತ ಒಂದು ಇರ್ತದಲ್ಲ, ಆ ಕರ್ತವ್ಯ ದೃಷ್ಟಿಯಿಂದ ನಾವು ಇಷ್ಟು ಮಾತಾಡ್ತೀವಿ ಅಷ್ಟೇ. ಈ ನಿಮಗೆ ಅಟ್ಯಾಚ್ಮೆಂಟ್ ಇಲ್ಲ ಅಂದರೆ ನಮಗೆ ಅಟ್ಯಾಚ್ಮೆಂಟ್ ಅದ ಅಂತ ಅರ್ಥ ಅಲ್ಲ. ಅಲ್ಲ, ನಾವು ಹಂಗೆ ಅಲ್ಲ, ಹಂಗೆ ಹಿಂಗೆ ಹೇಳ್ತೀವಿ. ಅದು ನೋಡಿ ಎಲ್ಲಿದೆ ನೋಡಿ, ಸ್ವಲ್ಪ ಒಳಗೆ ಇದ್ದು ಕಷ್ಟ ನೋಡಿ. ಆಮೇಲೆ ನಿಮಗೆ ಅರ್ಥ ಆಗೋದಿಲ್ಲ, ಬೆಳಗಿನ ಸಂಸ್ಥೆಂಕ ನೀವು ಸುಮ್ಮನೆ ಇದ್ದೀರಿ ಈ ವರ್ಷವನ್ನು. ಅದು ನಿನ್ನೆ ಪೊರೆ ಬಿಟ್ಟು ಅಂತ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾ? ನಿನ್ನೆ ಬೆಳಗ್ಗೆ ಇದ್ದಿದ್ದಿಲ್ವಾ? ಮೊದಲನೇದು ಡೌಟ್ ನನಗೆ, ಒಳಗಿದ್ದು ಹೊರಗೆ ಹೋಗುವಾಗ ಪೊರೆ ಬಿಟ್ಟು ಹೋಗಿಲ್ಲ, ಹೊರಗೆ ಹೊರಗೆ ಪೊರೆ ಬಿಟ್ಟಿದೆ. ಅದು ನೆಟ್ಟಿದೆ ತಾನೇ ನಿಮ್ದಕ್ಕೆ? ಅಲ್ಲಂಗ ನೋಡ ಸಹಿತ ಅಂದ್ರೆ ಪ್ಲೀಸ್ ಗಿವ್ ಮಿ ದಿ ರಿಪೋರ್ಟ್ ಆಫ್ ದ್ಯಾಟ್ ಅಂಡ್ ಆಲ್ಸೋ ಅಬೌಟ್ ದೀಸ್ ಫ್ರಾಗ್ಸ್. ಎರಡು ಕಪ್ಪೆಗಳ ವಿಚಾರವಾಗಿ ನಮಗೆ ತನಿಖೆ ಮಾಡಿ ತಿಳಿಸುವಂಥವರಾಗ್ರಿ. ಆಮೇಲೆ ಹಾಗೆಯೇ ಸ್ವಲ್ಪ ಎನ್ಕ್ವೈರಿ ಮಾಡಿರಿ, ಆ ಹಾವಿನ ಬಗ್ಗೆ ಏನು ಅಂತೂ ಎಂತಕ್ಕಂತ ಅಂತೇಳಿ ಅದರ ಸಹಿತ ರಿಪೋರ್ಟನ್ನು ಕೊಡಿ ನಮಗೆ. ನಾವು ಸಮಯಾನುಸಾರವಾಗಿ ಏನು ಆ್ಯಕ್ಷನ್ ತಗೋಬೇಕು ತಗೋತೀವಿ. ಬಹಳ ಸುಂದರವಾಗಿದೆ. ನೀವು ಇದನ್ನೆಲ್ಲ ಬಿಟ್ಬಿಡ್ರಿ ಅಂತ ಹೇಳ್ತೀರಿ. ಇತಿ ಪರಿಭಾವಯ ಸರ್ವಂ ಅಸಾರಂ, ಇದು ರುಚಿರಹಿತ, ಇದ್ರೊಳಗೆ ಏನು ಸ್ವಾದ ಇಲ್ಲ, ಇದ್ರೊಳಗೆ ಏನಿಲ್ಲ, ಕೈ ಬಿಟ್ಬಿಡಿ ಅಂತ ಹೇಳ್ತೀರಿ. ಆದರೆ ಕೈ ಬಿಡಬೇಕಾದ್ರೂ ಕೂಡ ಅಷ್ಟು ಸುಲಭವಾಗಿ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಧ್ಯ ಆಗ್ತಾ ಇಲ್ವೋ ಒಂದು ಕೆಲಸ ಮಾಡ್ರಿ, ಸ್ವಪ್ನವನ್ನು ತಗೊಂಡು ಹೇಳ್ತಿರೋ ಸ್ವಪ್ನವನ್ನು ಬಿಟ್ಬಿಟ್ಟು ಹೇಳ್ತಿರೋ, ಹಾಗೆ ಇದು ಕೂಡ ಒಂದು ದೊಡ್ಡ ಸ್ವಪ್ನ. ಈ ಸದ್ಯನೇ ಗುರುತಿಸ್ಬಿಟ್ಟಿದ್ದು ಸ್ವಪ್ನ ಅಂತೇಳಿ. ನೀವು ಬ್ಯಾಂಕಿನೊಳಗೆ 2 ಕೋಟಿ ರೂಪಾಯಿ ಇಟ್ಟಿರ್ಬೋದು, ತಪ್ಪೇನಿಲ್ಲ ಅದ್ರೊಳಗೆ, ಆದ್ರೆ ಸ್ವಪ್ನದಾಗಿಟ್ಟಂಗೆ. ಅದ್ರೊಳಗೂ ಮೋದಿ ಲೆಕ್ಕಾಚಾರದೊಳಗೆ ನಾವು ಎಲ್ಲಿ ಹಣ ಇಡ್ರಿ, ಅದು ಸ್ವಪ್ನ, ಅದು ಕನಸಿನ ಹಣ ಇದ್ದಂಗೆ. ನಾವು ಯಾವಾಗ ಯಾವ ಹಾವು ಬಿಟ್ಟು ಅದನ್ನು ಹೊರತೆ ತಾನೂ ಗೊತ್ತಿಲ್ಲ. ಏ ಪುಂಗಿ ಹಿಡ್ಕೊಂಡು ಬಂದ್ಬಿಡ್ತಾರೆ, ಅದು ಯಾವ ಪುಂಗಿ ಎಲ್ಲೂ ಉತ್ತಾರ ಗೊತ್ತಿಲ್ಲ, ಅದು ಹೊರ ಬಂದ್ಬಿಡ್ತಾರೆ. ಕಪ್ಪಣ, ಬಿಳಿ ಹಣ, ನೀಲಿ ಹಣ, ಕೆಂಪಣ ಎಲ್ಲ ಹೊರಬರ್ತಾವು. ಯಾರು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾರು ಅದನ್ನ ಮೆರವಣಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಬಂದ್ಬಿಡ್ತಾವ. ಅದಕ್ಕೆ ಸ್ವಪ್ನ ವಿಚಾರಂ ಇತಿ ಪರಿಭಾವಯ್ಯ, ನೀನು ಇದನ್ನು ಸ್ವಪ್ನ ಅಂತ ಕಂಡುಬಿಡುವ ಅಷ್ಟೇ ಮುಗಿದೋಯ್ತು. ತೆಕ್ತ್ವಾ ವಿಶ್ವಂ, ತೆಕ್ತ್ವಾ ಇಡೀ ವಿಶ್ವವೇ ಒಂದು ಸ್ವಲ್ಪ ದೊಡ್ಡ ಸ್ವಪ್ನ ಇದು. ಕೃಷ್ಣಮೂರ್ತಿ ಸ್ತೋತ್ರ ಬರ್ತಾರ ಏನದು, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯೆಯ ಬಹಿಹಿ ಉದ್ಭೂತಂ ಇವ. ಬಹಿ ಉದ್ಭೂತಂ ಇವ, ಸ್ವಪ್ನ ಹೇಗೆ ಹೊರಗೆ ಬಂದಂಗೆ ಅನಿಸ್ತದೆ ಹಂಗೆ ಇದು ಎಲ್ಲವೂ ಹೊರಗೆ ಬಂದಂಗೆ ಅನಿಸ್ತದೆ ಅಷ್ಟೇ, ವಿನಃ ವಾಸ್ತವಿಕವಾಗಿ ಒಳಗೂ ಇಲ್ಲ ಹೊರಗೂ ಇಲ್ಲ. ಏನಿದು ದರ್ಪಣ ದೃಶ್ಯಮಾನ ನಗರಿ, ಕನ್ನಡಿಯಲ್ಲಿ ಕಾಣುವ ನಗರದಂತಿದೆ ಅಷ್ಟೇ, ವಿನಃ ಅಲ್ಲಿ ಏನೂ ಇಲ್ಲ. ಇಪ್ಪತ್ನಾಲ್ಕನೇ ಶ್ಲೋಕಕ್ಕೆ ಹೋಗೋಣಂತೆ. ನಾಳೆ 24, 25, 26 ಮತ್ತೆ ಒಂದು ಹಾಡು ಹೇಳು. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಹೇಳು.